ನಿರ್ದೇಶನ ಪ್ರಾಯೋಗಿಕವಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕರಾವಳಿಯ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಯಕ್ಷಗಾನ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಅಡ್ಯಾರ್ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿಂದು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಘಟಕಗಳ ಸಹಯೋಗದೊಂದಿಗೆ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕರಾವಳಿಯಲ್ಲಿ ಕಲೆ ಮತ್ತು ಸಂಸ್ಕೃತಿ ದೊಡ್ಡ ಪಾತ್ರವನ್ನು ವಹಿಸಿದೆ ಎಂದರು. ಯಕ್ಷಗಾನ ಇಂದು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಯಕ್ಷಗಾನಕ್ಕೆ ದೀರ್ಘ ಇತಿಹಾಸ ಇದೆ. ದೇಶ ಉಳಿಯಬೇಕಾದರೆ ನಮ್ಮ ಸಂಸ್ಕೃತಿ ಬೆಳೆಯಬೇಕು ಎಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಚಿತ್ರಕಲಾ ಪರಿಷತ್ತು ಆವರಣದಲ್ಲಿ 23ನೇ ಚಿತ್ರಸಂತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ಬೆಂಗಳೂರಿನಲ್ಲಿಂದು ಏರೋನಾಟಿಕ್ಸ್ 2047 ವಿಚಾರ ಸಂಕಿರಣ ಉದ್ಘಾಟಿಸಿದ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್. ಬಳ್ಳಾರಿ ಗುಂಡಿನ ದಾಳಿ ಪ್ರಕರಣ, ಕಠಿಣ ಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಇದೇ 7ರಂದು ಹಾವೇರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಉದ್ಘಾಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಯಕ್ಷಗಾನದ ಹಾಡುಗಳು, ಪ್ರಸಂಗ ಮೈರಾವಣ ನಡೆಸಿಕೊಡುತ್ತಾರೆ ಲಕ್ಷ್ಮೀನಾರಾಯಣ ಭಟ್ ಭಟ್ಯಮೂಲೆ ಮತ್ತು ಸಂಗಡಿಗರು. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇರ್ತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೆ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಿತಕ್ಕಾಗಿ ಜಾರಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565. ಕರಾವಳಿ ಉತ್ಸವ 2025 ತಂದಿದ್ದ ನಿಮಗಾಗಿ ರೋಮಾಂಚಕ ಹೆಲಿರಾಯ್. ಮಂಗಳೂರಿನ ಸುಂದರ ಕಡಲ ತೀರ ಮತ್ತು ನಗರದ ವೈಭವವನ್ನ ಹೆಲಿಕಾಪ್ಟರ್ ಮೂಲಕ ಕಣ್ತುಂಬಿಕೊಳ್ಳಿ. ಸುಲ್ತಾನ್ ಬತ್ತೇರಿ ಹೆಲಿಪ್ಯಾಡ್ ನಿಂದ ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ರೈಡ್ಗಳು ಆರಂಭ. ಮಕ್ಕಳಿಗೂ ಹಿರಿಯ ನಾಗರಿಕರಿಗೂ ವಿಶೇಷ ರಿಯಾಯಿತಿ ಇದೆ. ಇಂದೇ ಬುಕ್ ಮಾಡಿ heli.dakshinakannada.org ಅಥವಾ ಕರೆ ಮಾಡಿ 9482809320. Hey health enthusiasts, runners, bodybuilders and athletes, get your natural glow exclusive concessions on homeopathic products. Strength, stamina, endurance and homeopathic wellness just for you. This Christmas season, step in and feel the boost you need. From December 15th to January 15th, visit our homeo OPD and sales counter at Father Muller Medical College Hospital, Kankanadi, Mangalore. Iga keli ಯಕ್ಷಗಾನದ ಹಾಡುಗಳು. ಪ್ರಸಂಗ ಮೈರಾವಣ ಕಾಳಗ. ಭಾಗವತರು ಲಕ್ಷ್ಮೀನಾರಾಯಣ ಭಟ್ ಭಟ್ಯಮೂಲೆ. ಚೆಂಡೆ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ. ಮದ್ದಳೆ ಎ ಸತ್ಯನಾರಾಯಣ ಅಡಿಗ ಆರ್ಲಪದವು. ಚಕ್ರತಾಳ ಸುಮಿತ್ ರೈ ಆರ್ಲಪದವು. ಕೇಳಿ ಮೈರಾವಣ ಕಾಳಗ, ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. Thank you.

ಸಮಯದೊಳೆ ಜರ್ದು ವಿಭೀಷಣ ರಘುರಾಮನ ಅನಿಸುತ ಕೀಶಬಲವನೆಬ್ಬಿಸೆ ವಾಣೀಷಜನು ರಾಮನ ಮಂಚ ಕಾಣದೆ ನುಡಿದವು ಭೂಪನಿನ್ನೇನಾದನೋ ಹಾ ಹಾ ಪವನ ಸುತನೆಲ್ಲಿಗೈದಿಗ ಈ ಪರಿಯ ಚೋದ್ಯಗಳಿದೆನೆಂದೆನುತ ಬೆರಗಿನಲಿ ಏನಯ್ಯ ಪವನ ಸುತ ಮೌನದೊಳಗಿರ್ಬೆಯ ಭಾನು ಮೌಜರಲ್ಲಿ ಬೇಳು ನೀನು ರಚಿಸಿದ ಕೋಟೆ ಏನಾದುದರೊಳಗೆ ದಾನವರಿಗೊಳ ಭೂಪಾಲರೀರ್ವರ ಖುಲ್ಲ ಮೈರಾವಣನು ಮಮ ರೂಪಿನಲ್ಲಿ ಕೊಂಡೊಯ್ದ ಸುರವೈರಿ ಮೈರಾವಣನ ತಂಗಿ ಗುಣವಂತೆ ಜಯ

ಕವಿ ಮ